ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಅಡಿಕೆ ತೋಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಈ ಅಡಿಕೆ ಬೆಳೆ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು. ಹೆಚ್ಚು ಜನ ಇವತ್ತು ಅಡಿಕೆ ಬೆಳೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಅಡಿಕೆ ಬೆಳೆ ಈಗ ಕಟಾವಾಗಿದೆ. ಕಟಾವಾದ ನಂತರ ಒಂದಷ್ಟು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅದು ಪೋಷಕಾಂಶಗಳಿರಬಹುದು, ಕಳೆ ಇರಬಹುದು, ಬಹಳ ಮುಖ್ಯವಾಗಿ ನೀರಾವರಿಯನ್ನು ಈಗ ನೀಡತಕ್ಕಂಥದ್ದು ಹೆಚ್ಚು ಒಂದು ಮಹತ್ವದ ಕೆಲಸ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಏನೆಲ್ಲ ನಿರ್ವಹಣೆಯನ್ನು ಮಾಡಬೇಕು, ಈ ಚಳಿಗಾಲದಲ್ಲಿ ಅಡಿಕೆ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಶೆಟ್ಟಿ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಡಿಕೆ ಬೆಳೆ ನಾನಾಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚಾಗಿ ಇರತಕ್ಕಂಥ ಒಂದು ಬೆಳೆ. ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಯ ಒಂದು ಪರಿಸ್ಥಿತಿ ಹೇಗಿದೆ? ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಮಾತಾಡೋದಾದರೆ ಮುಖ್ಯವಾಗಿ ಈಗ ಅಡಿಕೆ ಬೆಳೆ ತುಂಬ ಅತಿ ಹೆಚ್ಚಾಗಿ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ. ಈಗ ಅಡಿಕೆ ಬೆಳೆಯಲ್ಲಿ ನಾವು ರೈತರಿಗೆ ಮುಖ್ಯವಾಗಿ ಯಾವ್ಯಾವ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಏನು ಹೇಳ್ತೇವೆ, ಕ್ರಮಗಳು, ಬೇಸಾಯ ಕ್ರಮಗಳು, ಇದನ್ನು ರೈತರಿಗೆ ತಾಂತ್ರಿಕವಾಗಿ ನಮ್ಮ ಇಲಾಖೆಯಿಂದ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಹಾಗೂ ರೈತರಿಗೆ ತರಬೇತಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ಚಳಿಗಾಲ ಪ್ರಾರಂಭ ಆಯಿತು ಅಂತ ಹೇಳಿದರೆ ನೀರಿನ ನಿರ್ವಹಣೆಯನ್ನು ಬಹಳ ಚೆನ್ನಾಗಿ ಮಾಡಬೇಕಾಗುತ್ತೆ. ಈ ಅಡಿಕೆ ತೋಟಗಳಲ್ಲಿ ನೀರಾವರಿ ಹೇಗಿರಬೇಕು ಮತ್ತು ಯಾವ ನೀರಾವರಿಯ ಒಂದು ವಿಧ ಇದಕ್ಕೆ ಹೆಚ್ಚು ಉಪಯುಕ್ತ ಅಂತ ಹೇಳಿ? ಹೌದು, ಈಗ ಚಳಿಗಾಲ ಅಂದರೆ ಡಿಸೆಂಬರ್ ಟು ಫೆಬ್ರವರಿಯಲ್ಲಿ ನಾವು ಯಾವ ರೀತಿಯ ಬೇಸಾಯ ಕ್ರಮಗಳನ್ನ, ಸುಧಾರಿತ ಬೇಸಾಯ ಕ್ರಮಗಳಂತಾನೆ ಹೇಳ್ಬೋದು, ಅದನ್ನು ಯಾವ ಥರ ಕೈಗೊಳ್ಬೇಕು ಅಂತ ನೋಡೋದಾದರೆ ನಾವು ಮುಖ್ಯವಾಗಿ ಇದರಲ್ಲಿ ನೀರಾವರಿ ತುಂಬ ಅತ್ಯವಶ್ಯಕ ಈ ಟೈಮಲ್ಲಿ. ಯಾಕೆಂದರೆ ಒಣ ಹವೆ ಇರ್ತದೆ, ತೇವಾಂಶ ಇರ್ಬೋದು, ಆದರೆ ಗಾಳಿ ತಂಪಾಗಿರ್ಬೋದು, ಆದರೆ ಒಣ ಹವೆ ಇರ್ತದೆ. ಇದಕ್ಕೆ ನಾವು ಒಂದು 10 ರಿಂದ 12 ದಿನಕ್ಕೊಂದ್ಸರಿ ಆದರೂ ಗಿಡಗಳಿಗೆ ನೀರು ಕೊಡಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು ಒಂದು ಉತ್ತಮ ಸಲಹೆ ನಮ್ಮ ಇಲಾಖೆಯಿಂದ. ಸೊ ಹನಿ ನೀರಾವರಿ ಪದ್ಧತಿಗೆ ಈಗಾಗಲೇ ನಮ್ಮ ರೈತರಿಗೆ ನಾವು ಆಗಲೇ ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ. ನಮ್ಮ ಇಲಾಖೆಯಲ್ಲಿ ಸಹಾಯಧನ ಕೂಡ ಇರುತ್ತೆ, 90% ಸಬ್ಸಿಡಿ ಇದೆ. ಹಾಗಾಗಿ 10 ರಿಂದ 12 ದಿನಕ್ಕೊಮ್ಮೆ ಕಟ್ಟುನಿಟ್ಟಾಗಿ ರೈತರು ನೀರಾವರಿಯನ್ನ ಕೊಡೋದು ವ್ಯವಸ್ಥೆಯನ್ನ ರೂಢಿಸಿಕೊಳ್ಬೇಕು ಅಂತ ಒಂದು ಅತ್ಯವಶ್ಯಕವಾಗ್ತದೆ. ನೀರಾವರಿಯನ್ನ ಸುಮಾರು 10 ರಿಂದ 12 ದಿವಸಕ್ಕೆ ಒಂದು ಸಾರಿ ಹನಿ ನೀರಾವರಿಯ ಮೂಲಕ ನೀರನ್ನು ನೀಡತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಕಳೆ ಬರುವಂತಹ ಸಾಧ್ಯತೆಯು ಕೂಡ ಇರುತ್ತೆ. ಯಾಕೆ ಅಂತ ಅಂದ್ರೆ ಸ್ವಲ್ಪ ಅಕಾಲಿಕವಾಗಿ ಮಳೆ ಬರೋದ್ರಿಂದ ಕಳೆ ಬರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಈ ಕಳೆ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ಕಳೆ ನಿರ್ವಹಣೆ ಈಗ ನಾವು ಮುಖ್ಯವಾಗಿ ಮಲ್ಚಿಂಗ್ ಅಂತ ಏನು ಹೇಳ್ತೇವೆ, ನಾವು ಒಣಗಿದ ತರಗ ಎಲೆಗಳು ಆಗಿರ್ಬೋದು, ಇಲ್ಲ ಪ್ಲಾಸ್ಟಿಕ್ ಮಲ್ಚಿಂಗ್ ಆಗ್ಬೋದು, ಇದನ್ನ ಕೊಟ್ಟರೆ ನಾವು ಬುಡದಲ್ಲಿ ಕಳೆಗಳ ನಿರ್ವಹಣೆ ಆಗ್ತದೆ. ಮತ್ತೆ ಇದು ಮಾಯಿಶ್ಚರ್ನ, ಏನು ತೇವಾಂಶನ ಮಣ್ಣಿನಲ್ಲಿ ಉಳಿಸ್ಕೊಳ್ಳೋ ಒಂದು ಕೆಪಾಸಿಟಿ ಕೂಡ ಮಣ್ಣಿಗೆ ನೀಡುತ್ತೆ. ಹಾಗಾಗಿ ಮಲ್ಚಿಂಗಿಗೆ ನಾವು ಹೋಗ್ಬೋದು ಮುಖ್ಯವಾಗಿ, ಯಾಕೆಂದ್ರೆ ನಾವು ಕಳೆನಾಶಕಗಳನ್ನ ಬಳಸೋದಕ್ಕಿಂತ ನಾವು ಇಂಥ ಪದ್ಧತಿಗಳನ್ನ ಬಳಸ್ಕೊಳ್ಳೋದ್ರಿಂದ ನಮ್ಮ ಮಣ್ಣಿನ ಆರೋಗ್ಯ ಕೂಡ ಒಳ್ಳೆ ಉತ್ತಮವಾಗಿರ್ತದೆ. ಹಾಗೆ ಈ ಕಳೆ ನಿರ್ವಹಣೆ ಜೊತೆಗೆ ತೋಟದ ಸ್ವಚ್ಛತೆ, ತೋಟದಲ್ಲಿ ನಾವು ಈಗ ಇಂಗಾರಗಳು ನಮ್ದು ಕೊಯ್ಲಾಗಿರ್ತವೆ, ಕೆಲವು ಇಂಗಾರಗಳು ಹಾಗೆ ಒಣಗಿ ಬಿದ್ದೋಗಿರ್ತವೆ, ಕೆಲವು ಮರದಲ್ಲೇ ಇನ್ನೂ ನೇತಾಡ್ತಿರ್ತವೆ, ಇಂಥವುಗಳನ್ನ ನಾವು ಕಿತ್ತುಬಿಟ್ಟು ಅದನ್ನ ನಮ್ಮ ಜಮೀನಿಂದ ಹೊರಭಾಗದಲ್ಲಿ ಎಲ್ಲಾದರೂ ಸುಟ್ಟು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ರೋಗ ಕೀಟಗಳು ಬರೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ತೋಟದ ಸ್ವಚ್ಛತೆ ನಾವು ಅತಿ ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಿದಷ್ಟು ಯಾವುದೇ ರೀತಿಯ ರೋಗ ರುಜಿನಗಳು ಮುಂದಿನ ಸೀಸನ್ ಅಲ್ಲಿ ನಮಗೆ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ತೋಟವನ್ನು ಹೆಚ್ಚು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಹೌದು, ಇನ್ನು ಈ ಸಂದರ್ಭದಲ್ಲಿ ಕೊಯ್ಲೆಲ್ಲ ಆಗಿರೋದ್ರಿಂದ ಒಂದಷ್ಟು ಪೋಷಕಾಂಶಗಳನ್ನು ಕೂಡ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಯಾವ್ಯಾವ ಗೊಬ್ಬರಗಳನ್ನ ಈ ಸಂದರ್ಭದಲ್ಲಿ ಕೊಡಬಹುದು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಮತ್ತೆ ಯಾವಾಗ ಕೊಡಬೇಕು? ಅದೇ, ನಾವೀಗ ಗೊಬ್ಬರ ಅಂದ್ರೆ ಅದೇ ಚಳಿಗಾಲದ ಸಮಯದಲ್ಲಿ ಅಕ್ಟೋಬರ್ ಟು ಡಿಸೆಂಬರ್ ಅಲ್ಲಿ ನಾವೇನು ಹಿಂಗಾರಿನ ಸಮಯದಲ್ಲಿ ಗೊಬ್ಬರವನ್ನು ಕೊಡ್ತೇವೆ, ಅದು ಅತಿ ಅವಶ್ಯಕವಾಗಿರ್ತದೆ. ಯಾಕೆಂದ್ರೆ ಈ ಕಾಲದಲ್ಲಿ ನಾವು ಕೊಡ್ತೇವೆ ಗೊಬ್ಬರ, ಅದು ಮುಂದಿನ ಹಿಂಗಾರಕ್ಕೆ ಬೆಳೆಗಳಿಗೆ ತುಂಬಾ ಉಪಯುಕ್ತ ಆಗ್ತದೆ. ಅದರಲ್ಲಿ ಯೂರಿಯಾ, ಫಾಸ್ಫೇಟ್, ಪೊಟ್ಯಾಶು, ಫಾಸ್ಫೇಟ್ ಸಿಂಗರ್ ಸೂಪರ್ ಫಾಸ್ಫೇಟ್ ಆದರೂ ಆಯ್ತು, SSP ಆದ್ರೂ ಆಯ್ತು, DAP ಆದ್ರೂ ಆಯ್ತು, ರಾಕ್ ಫಾಸ್ಫೇಟ್ ಆದ್ರೂ ಆಯ್ತು, ಇದನ್ನ ಬೇರೆ ಬೇರೆ ರೂಪದಲ್ಲಿ ಕೂಡ ಕೊಡಬಹುದು ನಾವು. ಈಗ ಯೂರಿಯಾ ಕೊಡೋದಾದ್ರೆ 75 ಗ್ರಾಮ್ ಒಂದು ಗಿಡಕ್ಕೆ, ಹಾಗೆ ನಮ್ಮ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಏನ್ ಹೇಳ್ತೇವೆ ಇದನ್ನ 40 ಗ್ರಾಮ್, ಪೊಟ್ಯಾಶ್ 120 ಗ್ರಾಮ್. ಹಾಗೆ ನಾವು ವರ್ಷಕ್ಕೆ ಒಂದು ಬಾರಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಗಳನ್ನ ಕೊಡಬೇಕಾಗ್ತದೆ. ಅದನ್ನ ನಾವು ಈ ಸಮಯದಲ್ಲಿ ಕೊಟ್ರೆ ಗಿಡಗಳು ಒಳ್ಳೆ ಚೆನ್ನಾಗಿ ರೆಸ್ಪಾಂಡ್ ಮಾಡೋ ಅಂತದ್ದು ನಮ್ಮ ಲಿಟ್ರೇಚರ್ ಗಳಲ್ಲಿ ಕಂಡು ಬಂದಿದೆ. ಹಾಗಾಗಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂದ್ರೆ ಬೋರನ್, ಜಿಂಕ್, ಮೆಗ್ನೀಷಿಯಂ ಗಳನ್ನ ಕೊಡಬೇಕಾಗ್ತದೆ. ಬೋರನ್ನು ಒಂದು ಗಿಡಕ್ಕೆ 5-10 ಗ್ರಾಮ್ನಷ್ಟು ಕೊಡಬೇಕಾಗ್ತದೆ. ಹಾಗೆ ಜಿಂಕ್ 5-10 ಗ್ರಾಮ್ನಷ್ಟು, ಹಾಗೆ ಮೆಗ್ನೀಷಿಯಂ 25 ಗ್ರಾಮ್ನಷ್ಟು ಒಂದು ಅಡಿಕೆ ಮರಕ್ಕೆ ಕೊಡಬೇಕಾಗ್ತದೆ. ಸೊ ಇದನ್ನ ಹಿಂಗಾರ್ನಲ್ಲಿ ಕೊಟ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ನಾವು ಮುಂಗಾರ್ನಲ್ಲಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಮತ್ತೆ ಬೇರೆ ಏನು ನಾವು ಯೂರಿಯಾ, ಫಾಸ್ಫೇಟ್, ಪೊಟ್ಯಾಶ್ನ ಮುಂಗಾರಲ್ಲೂ ಕೂಡ ಕೊಡಬೇಕಾಗ್ತದೆ. ಈ ಹಿಂಗಾರ್ನಲ್ಲಿ ಗೊಬ್ಬರವನ್ನ ಕೊಡೋದ್ರಿಂದ ಏನ್ ಅನುಕೂಲ ಅಂತಾರೆ ಮತ್ತೆ ಎಷ್ಟು ಸಾರಿ ಕೊಡಬೇಕಾಗತ್ತೆ ಈ ಸಂದರ್ಭದಲ್ಲಿ? ಈಗ ನಾವು ಮುಖ್ಯವಾಗಿ 2 ಸರಿ ನಾವು ರೆಕಮೆಂಡ್ ಮಾಡ್ತೇವೆ, ಮುಂಗಾರಲ್ಲೊಂದ್ಸರಿ, ಹಿಂಗಾರಲ್ಲೊಂದ್ಸರಿ. ಹಿಂಗಾರಲ್ಲಿ ಕೊಟ್ಟಲ್ಲಿ ನಮಗೆ ಮುಂದಿನ ಏನು ಹಿಂಗಾರ ಬರುತ್ತೆ, ಇನ್ಫ್ಲೋರೆಸೆನ್ಸ್ ಏನು ಬರುತ್ತೆ, ಅವು ಈಗ ಒಳ್ಳೆ ಚೆನ್ನಾಗಿ ಕಾಯಿ ಕಟ್ಟೋದಿರಲಿ, ಹಿಂಗಾರ ಬರೋದಿರಲಿ, ಇದಕ್ಕೆ ತುಂಬಾ ಉಪಯುಕ್ತ ಆಗ್ತದೆ. ಈಗ ನಾವು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಏನು ಹೇಳಿದ್ವಿ, ಇದು ಬೋರನ್, ಜಿಂಕ್, ಮೆಗ್ನೀಷಿಯಂ ಏನು ಹೇಳಿದ್ವಿ, ಇದನ್ನ ಹಿಂಗಾರಲ್ಲಿ ಕೊಡೋದ್ರಿಂದ ಈಗ ಮೆಗ್ನೀಷಿಯಂ ನಮ್ಮ ಎಲೆಗಳಲ್ಲಿ ಪತ್ರ ಹರಿತು ಅಂತ ಇರುತ್ತೆ, ಆ ಪತ್ರ ಹರಿತುನ ಪ್ರೊಡ್ಯೂಸ್ ಮಾಡಲಿಕ್ಕೆ, ಉತ್ಪತ್ತಿ ಮಾಡಲಿಕ್ಕೆ ಮೆಗ್ನೀಷಿಯಂ ಸಹಾಯಕವಾಗಿದೆ. ಹಾಗೆ ನಮ್ಮ ಪತ್ರ ಹರಿತು ಎಲೆಗಳಲ್ಲಿ ಜಾಸ್ತಿ ಉತ್ಪತ್ತಿ ಆದಾಗೆ ಅದರ ಹಿಂಗಾರ ಕೂಡ ಜಾಸ್ತಿ ಬರುವಂತ ಚಾನ್ಸಸ್ ಇದೆ, ಅಂದ್ರೆ ಆಹಾರ ಉತ್ಪತ್ತಿ ಜಾಸ್ತಿ ಆಗ್ತದೆ, ಹಾಗಾಗಿ ಹಿಂಗಾರ ಜಾಸ್ತಿ ಆಗುತ್ತೆ. ಬೋರನ್ನು ಜಿಂಕ್ ಕೊಟ್ರೆ ಕಾಯಿಗಳ ಕ್ವಾಲಿಟಿ ಏನಿದೆ ಅದು ಚೆನ್ನಾಗುತ್ತೆ. ಹಾಗಾಗಿ ನಾವು ಮೈಕ್ರೋ ನ್ಯೂಟ್ರಿಯಂಟ್ಸ್ನ ಹಿಂಗಾರಲ್ಲಿ ನಾವು ಜಾಸ್ತಿ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿದಷ್ಟು ಒಳ್ಳೆ ಉತ್ತಮ ಗುಣಮಟ್ಟದ ಬೆಳೆ ಹಾಗೂ ಇಳುವರಿಯನ್ನು ಕೂಡ ರೈತರು ಪಡಿಬಹುದು ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಸ್ವಲ್ಪ ಗಾಳಿ ಹೆಚ್ಚಾಗಿ ಬೀಸತಕ್ಕಂತ ಸಾಧ್ಯತೆ ಇರುತ್ತೆ, ಹೌದು, ಇದರಿಂದ ಬೆಳೆಯನ್ನ ಹೇಗೆ ರಕ್ಷಣೆಯನ್ನ ಮಾಡ್ಕೋಬೇಕು? ಹೌದು, ಈಗ ಗಾಳಿ ಬೀಸುವ ತೊಂದರೆಯಿಂದ ನಾವು ತೋಟದ ಸುತ್ತ ವಿಂಡ್ ಬ್ರೇಕ್ಸ್ ಅಂತ ಏನು ಹೇಳ್ತೇವೆ ನಾವು, ಗಾಳಿ ತಡೆ ಗಿಡಗಳು, ಇದು ನಮ್ಮ ತೇಗದ ಗಿಡಗಳಾದ್ರೂ ಆಗ್ಬೋದು, ಸಿಲ್ವರ್ ಓಕ್ ಏನು ಸಿಲ್ವರ್ ಮರಗಳನ್ನ ನಾವು ಏನು ಹೇಳ್ತೇವೆ ಅದನ್ನ ಕೂಡ ಬೆಳೆಸ್ಕೊಳ್ಬಹುದು. ಹಾಗೆ ಈ ತರ ಕಾಡು ಮರಗಳನ್ನ ರೈತರು ತಮ್ಮ ಜಮೀನಿನ ಸುತ್ತ ಬೆಳೆಸ್ಕೊಂಡಲ್ಲಿ ಈ ಡೈರೆಕ್ಟ್ ಆಗಿ ಬರುವಂತ ಗಾಳಿನ ತಡೆಗಟ್ಟಬಹುದು. ಆಗ ಅಲ್ಲಿ ಒಂದು ಬ್ರೇಕ್ ಆದಾಗ ತಮ್ಮ ಜಮೀನಿನಲ್ಲಿ ಯಾವ್ದಾದ್ರು ಮರಗಳು ಡ್ಯಾಮೇಜ್ ಆಗೋದಿರಲಿ ಅದನ್ನ ತಡೆಗಟ್ಟಬಹುದು. ಹೀಗೆ ಗಾಳಿಯಿಂದ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳಬಹುದು. ಇನ್ನು ಈ ಗಾಳಿ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ, ಈ ತುಂಬಾ ಗರಿಗಳು ಉದುರತಕ್ಕಂತ ಸಾಧ್ಯತೆ ಇರುತ್ತೆ, ಈ ತ್ಯಾಜ್ಯವನ್ನ ಹೇಗೆ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು? ಈಗ ತ್ಯಾಜ್ಯಗಳನ್ನ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ನಮ್ಮ ಇಲಾಖೆಯಲ್ಲಿ ಫ್ರಾಂಟ್ ಚಾಪರ್ಸ್ ಇದಾವೆ, ಚಾಫ್ ಕಟ್ಟರ್ಸ್ ಗಳಿದಾವೆ. ಇವುಗಳನ್ನ ರೈತರು ಇಲಾಖೆಯಲ್ಲಿ ಸಬ್ಸಿಡಿ ಮುಖಾಂತರ ಪಡ್ಕೊಂಡು ರೈತರು ತಮ್ಮ ಜಮೀನಿನಲ್ಲೇ ಎರೆಹುಳ ತೊಟ್ಟಿಗಳನ್ನ ಮಾಡ್ಕೊಳ್ಬಹುದು, ಇಲ್ಲ ಕಾಂಪೋಸ್ಟ್ ಪಿಟ್ಗಳನ್ನ ಮಾಡ್ಕೊಳ್ಬಹುದು. ಇದು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ತಾಂತ್ರಿಕ ಮಾಹಿತಿ ನಮ್ಮ ಇಲಾಖೆಯಲ್ಲಿ ನಾವು ನೀಡ್ತೇವೆ. ಹಾಗೂ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಕೂಡ ರೈತರು ಸಂಪರ್ಕ ಮಾಡಿದ್ರೆ, ಅಲ್ಲಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದ್ರೆ ಅವರಿಗೂ ಅವರು ತಾಂತ್ರಿಕ ಮಾಹಿತಿಯನ್ನ ಕೊಡ್ತಾರೆ. ಸೊ ಈ ತರ ಮಾಡಿಕೊಂಡು ತ್ಯಾಜ್ಯಗಳನ್ನ ರೈತರು ಅವರ ಜಮೀನಿನಲ್ಲೇ ಮತ್ತೆ ಪುನರ್ಬಳಕೆ ಮಾಡಿ ಅದನ್ನ ಸಾವಯವ ಗೊಬ್ಬರಗಳಾಗಿ ಬಳಕೆ ಮಾಡಬಹುದಾಗಿದೆ. ಸಾವಯವ ಗೊಬ್ಬರವಾಗಿ ಪರಿವರ್ತನೆಯನ್ನ ಮಾಡಿಕೊಂಡು ಆನಂತರ ಬಳಕೆಯನ್ನ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಚಳಿಗಾಲದಲ್ಲಿ ಅಡಿಕೆ ಬೆಳೆಯನ್ನ ಬಾಧಿಸತಕ್ಕಂತಹ ಸಾಮಾನ್ಯವಾದಂತಹ ರೋಗ ಮತ್ತು ಕೀಟಗಳು ಯಾವ್ಯಾವ್ದಿರುತ್ತೆ, ಅದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಈಗ ಚಳಿಗಾಲದಲ್ಲಿ ಅಂತ ಇಲ್ಲ, ಮುಖ್ಯವಾಗಿ ನಮ್ಮ ಅಡಿಕೆಗೆ ಬರುವ ರೋಗಗಳು ಶಿಲೀಂಧ್ರದಿಂದ ಬರುವ ರೋಗಗಳಾಗಿರ್ತವೆ. ಈ ಶಿಲೀಂಧ್ರದ ರೋಗಗಳು ಯಾವಾಗ ನಮ್ಮ ತೇವಾಂಶ ಇಲ್ಲ ಹವಾಮಾನದ ವಾತಾವರಣ ತುಂಬಾ ತೇವಾಂಶ ಹಾಗೂ ಟೆಂಪರೇಚರ್ ಅಂತ ಏನ್ ಹೇಳ್ತೇವೆ ಅದು ಕಡಿಮೆ ಇದ್ದಾಗ ಈ ರೋಗಗಳು ಶಿಲೀಂಧ್ರದಿಂದ ಬರುವ ರೋಗಗಳು ಹೆಚ್ಚಾಗಿರ್ತದೆ. ಈಗ ಮುಖ್ಯವಾಗಿ ನಾವು ಅಡಿಕೆ ಬೆಳೆಯಲ್ಲಿ ಕಂಡು ಬರುವಂತ ರೋಗ ಅಂದ್ರೆ ಎಲೆ ಚುಕ್ಕೆ ರೋಗ ಇದೊಂದು ಶಿಲೀಂಧ್ರದಿಂದ ಬರುವ ರೋಗ. ಇದು ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳಾಗ್ತವೆ, ಅದರ ನಡು ಭಾಗದಲ್ಲಿ ಒಂದು ಕಂದು ಬಣ್ಣದ ಸ್ಪಾಟ್ಸ್ ಇದಾಗಿರ್ತದೆ. ಇದು ಎಲ್ಲ ಒಂದಕ್ಕೊಂದು ಚುಕ್ಕೆಗಳು ಸೇರಿ ಎಲೆಗಳು ಒಣಗಿ ಡ್ರಾಪ್ ಆಗುವಂತ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ರೈತರು ಈ ಸಮಯದಲ್ಲಿ ಸ್ವಲ್ಪ ಫಂಗಸ್ ಹರಡದ ಹಾಗೆ, ಅದೇ ನಾನು ಹೇಳಿದ್ನಲ್ಲ, ತೋಟದ ಸ್ವಚ್ಛತೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಮತ್ತೆ ರೋಗ ಕಂಡಾಗ ಕೆಲವು ಶಿಲೀಂಧ್ರ ನಾಶಕಗಳನ್ನ ಸಿಂಪಡಣೆಗೆ ತಗೊಳ್ಬೇಕಾಗ್ತದೆ. ಈ ತರ ಕೆಲವು ಕ್ರಮಗಳನ್ನ ರೈತರು ಅಳವಡಿಸಿಕೊಂಡಲ್ಲಿ ರೋಗಗಳಿಂದ ತಮ್ಮ ಬೆಳೆಯನ್ನು ಉಳಿಸ್ಕೊಳ್ಬಹುದಾಗಿದೆ. ಯಾವೆಲ್ಲ ಕೀಟಗಳು ಬರುವಂತಹ ಸಾಧ್ಯತೆ ಇರುತ್ತೆ? ಈಗ ಸ್ವಲ್ಪ ಕೀಟಗಳಿಗೆ ಇದು ಬ್ರೀಡಿಂಗ್ ಟೈಮ್ ಇರ್ತದೆ, ಹಾಗಾಗಿ ಕೀಟಗಳಿಂದ ಚಳಿಗಾಲದಲ್ಲಿ ಬಾಧೆಗಳು ಕಡಿಮೆ ಇರ್ತದೆ. ಆದರೆ ಆ ಬ್ರೀಡಿಂಗ್ ಸೈಟ್ಸ್ ಅಂತ ಏನಿರ್ತದೆ, ಈಗ ಕೆಲವು ನಮ್ಮ ಬೀಟಲ್ಗಳು ಇಲ್ಲ ವಿವಿಲ್ಗಳು ಈಗ ಸ್ವಲ್ಪ ಗೊಬ್ಬರದ ಗುಂಡಿಯಲ್ಲಿ ಇಲ್ಲ ಗೊಬ್ಬರದ ತ್ಯಾಜ್ಯದ ನಾವೇನು ಕಾಂಪೋಸ್ಟ್ ಪಿಟ್ಗಳಿರ್ತದೆ ಅದರಲ್ಲಿ ಅವು ಬ್ರೀಡಿಂಗ್ ಮಾಡ್ತಾ ಇರ್ತವೆ. ಸೊ ಆ ಬ್ರೀಡಿಂಗ್ನ ನಾವು ಅಲ್ಲಿ ತಡೆಗಟ್ಟಬೇಕಾಗ್ತದೆ. ಆಗ ನಾವು ಅಲ್ಲಿಗೆ ಕೆಲವು ನಮ್ಮ ಜೈವಿಕ ಕೀಟನಾಶಕಗಳಿದ್ದಾವೆ ಅದನ್ನು ಗೊಬ್ಬರ ಜೊತೆ ಮಿಕ್ಸ್ ಮಾಡಿದರೆ ಈ ಕೀಟಗಳು ಅಲ್ಲಿ ಬ್ರೀಡಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ತವೆ. ನಂತರದಲ್ಲಿ ಅವು ಬ್ರೀಡಿಂಗ್ ಸ್ಟಾಪ್ ಆದಾಗ ನಂತರದಲ್ಲಿ ಕೀಟಗಳ ಸಂತತಿ ಕೂಡ ಕಡಿಮೆಯಾಗಿ ನಮ್ಮ ಬೆಳೆಗಳನ್ನ ಕೀಟದಿಂದ ರಕ್ಷಿಸಿಕೊಳ್ಳಬಹುದಾಗಿದೆ. ಹೀಗೆ ನಾವು ಕೀಟ ರಕ್ಷಣೆಯನ್ನು ಕೂಡ ಮಾಡಿಕೊಳ್ಳಬಹುದು. ಮಾಡಿಕೊಳ್ಳುವಂಥದ್ದು ಹೆಚ್ಚು ಅಗತ್ಯವೂ ಕೂಡ ಆಗಿರುತ್ತೆ, ಅದನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಇದಿಷ್ಟು ಚಳಿಗಾಲಕ್ಕೆ ಸಂಬಂಧಪಟ್ಟಿದ್ದು. ಚಳಿಯ ಜೊತೆ ಜೊತೆಗೆ ಈ ಬಿಸಿಲಿನ ತಾಪವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ತಾವು ಹೇಳಿದಾಗೆ ಈ ಡಿಸೆಂಬರ್ನಿಂದ ಸಣ್ಣಗೆ ಶುರುವಾಗಿ ಅದು ಮಾರ್ಚ್ ಹೊತ್ತಿಗೆ ತುಂಬಾ ಪ್ರಖರವಾದಂತಹ ಬಿಸಿಲು ಬೀಳಲಿಕ್ಕೆ ಶುರುವಾಗುತ್ತೆ. ಈ ಬೇಸಿಗೆಯಲ್ಲಿ ಅಥವಾ ಹೆಚ್ಚು ಬಿಸಿಲಾದಂತಹ ಸಂದರ್ಭದಲ್ಲಿ ಅಡಿಕೆ ಗಿಡಗಳನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬಹುದು? ಈಗ ಮುಂದಿನ ಸೀಸನ್ ಏನಿದೆ ಅದು ನಮಗೆ ಬೇಸಿಗೆ ಇರುತ್ತೆ. ಬೇಸಿಗೆಯಿಂದ ನಾವು ಅಡಿಕೆ ಗಿಡಗಳು ಈ ಸೂರ್ಯನ ಕಿರಣಗಳಿಗೆ ತುಂಬಾ ಸೆನ್ಸಿಟಿವ್ ಇರ್ತದೆ. ಸನ್ ಸ್ಕ್ರಾಚಿಂಗ್ ಅಂತ ನಾವು ಹೇಳ್ತೇವೆ, ಇದರಲ್ಲಿ ಆ ಕಾಂಡಗಳೇ ಸ್ಪ್ಲಿಟ್ ಆಗಿ ಹೋಗ್ತದೆ, ಒಡ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಏನ್ ಮಾಡಬೇಕು, ಸ್ವಲ್ಪ ಇನಿಷಿಯಲ್ ಸ್ಟೇಜಸ್ ಏನು ತುಂಬಾ ಬೆಳವಣಿಗೆ ಮೊದಲಿನ ಸಮಯದಲ್ಲಿ ನಾವು ಸುಣ್ಣನ ಕಾಂಡಕ್ಕೆ ಬಳಿಬೇಕಾಗ್ತದೆ. ಸೊ ಇದನ್ನ ಯಾವಾಗ ನಾವು ಇಂಥ ಕ್ರಮಗಳನ್ನ ಕೈಗೊಳ್ತೇವೆ ಆಗ ಸೂರ್ಯನ ತಾಪಮಾನ ಅಥವಾ ಕಿರಣಗಳಿಂದ ಅಡಿಕೆ ಗಿಡಗಳ ಕಾಂಡವನ್ನು ಸಂರಕ್ಷಿಸಿಕೊಳ್ಬಹುದು. ಇದಲ್ಲದೆ ಶೇಡ್ ನೆಟ್ನು ಕೂಡ ಕೆಲವರು ಕಟ್ತಾರೆ. ಶೇಡ್ ನೆಟ್ನ ಕಟ್ ಮಾಡಿ ಅದರ ಕಾಂಡ ಸುತ್ತ ಕಟ್ಟೋದಿದೆ, ಇಲ್ಲ ಕೆಲವರು ಸೋಗೆಯನ್ನು ಕೂಡ ಕಟ್ತಾರೆ. ಸೊ ಇದೆಲ್ಲ ಒಂದು ಒಳ್ಳೆಯ ಪದ್ಧತಿಗಳು. ಇದನ್ನ ನಾವು ಚಳಿಗಾಲದ ಸಮಯದಲ್ಲಿ ಅಂದರೆ ಡಿಸೆಂಬರ್ ಟು ಫೆಬ್ರವರಿ ಸಮಯದಲ್ಲಿ ಮಾಡಿಕೊಂಡ್ರೆ ನಾವು ಬೇಸಿಗೆಗೆ ಪ್ರಿಪೇರ್ಡ್ನೆಸ್ ಆಗಿ ಇರಬಹುದಾಗುತ್ತದೆ. ಇದಿಷ್ಟು ಬೇಸಿಗೆಯಲ್ಲಿ ಹೇಗೆ ನಮ್ಮ ಅಡಿಕೆ ಗಿಡಗಳನ್ನು ಸಂರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ವಿಚಾರಗಳು. ಇದರ ಜೊತೆಗೆ ಇವತ್ತು ಹೆಚ್ಚು ಜನ ಕೃಷಿಕರು ಅಡಿಕೆಯನ್ನು ಬಹಳ ಇಷ್ಟಪಟ್ಟು ಹಾಕ್ತಾ ಇದ್ದಾರೆ, ಮತ್ತು ಈ ಅಡಿಕೆ ಅನ್ನುವಂಥದ್ದು ಒಂದು ರೀತಿ ನಿಗದಿತವಾದಂಥ ಒಂದು ಆದಾಯವನ್ನು ತಂದುಕೊಡುವಂತಹ ಒಂದು ಬೆಳೆ ಆಗಿದೆ. ಆ ಕಾರಣಕ್ಕಾಗಿ ಹೆಚ್ಚು ನಾಟಿ ಮಾಡ್ತಾ ಇರೋಂಥದ್ದನ್ನು ಕೂಡ ನೋಡಬಹುದು, ಮತ್ತು ಹೆಚ್ಚು ಅದರ ಬಗ್ಗೆ ನಿಗಾ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ತಮ್ಮ ತೋಟಗಾರಿಕೆ ಇಲಾಖೆಯಿಂದ ಅಡಿಕೆ ಬೆಳೆಗಾರರಿಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದ್ದಾವೆ ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಹೌದು, ಈಗ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಹಲವು ಯೋಜನೆಗಳಿದೆ ಅಡಿಕೆ ಬೆಳೆಗೆ ಸಹಾಯಧನ ನೀಡಲಿಕ್ಕೆ ಅಂತ. ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅಡಿಕೆ ಪ್ರದೇಶ ವಿಸ್ತರಣೆಗೆ ನಾವು ರೈತರಿಗೆ ಸಹಾಯಧನವನ್ನು ಕೊಡ್ತೇವೆ. ಇದಕ್ಕೆ ರೈತರು ಏನು ಮಾಡಬೇಕಂದ್ರೆ ಅತಿ ಮುಖ್ಯವಾಗಿ ಅವರು ಫಸ್ಟ್ ಕ್ರಿಯಾ ಯೋಜನೆಯಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡಬೇಕು. ಅದಕ್ಕೆ ಅವರು ಹತ್ತಿರದ ತೋಟಗಾರಿಕೆ ಇಲಾಖೆ ಕಚೇರಿಗಳಿಗೆ ಸಂಪರ್ಕ ಮಾಡಿ ಅವರ ಹೆಸರನ್ನು ನೋಂದಣಿ ಮಾಡಿಕೊಂಡ್ರೆ ಅಲ್ಲಿ ನಾವು ವಾರ್ಷಿಕ ಕ್ರಿಯೋಯೋಜನೆ ಅಂತ ಮಾಡ್ತೇವೆ. ಪ್ರತಿ ವರ್ಷಕ್ಕೆ ಕ್ರಿಯೋಯೋಜನೆಗಳನ್ನ ಮಾಡ್ತೇವೆ. ಅದರಲ್ಲಿ ರೈತರ ಹೆಸರುಗಳನ್ನ ಸೇರಿಸಿಕೊಂಡು ಅವರ ಕಂಪ್ಲೀಟ್ ಲ್ಯಾಂಡ್ ಡೀಟೇಲ್ಸ್ ಇರ್ಬೋದು ಅದನ್ನೆಲ್ಲ ನಾವು ಸೇರ್ಪಡೆ ಮಾಡಿಕೊಂಡು ನಂತರದಲ್ಲಿ ಅವರ ಜಮೀನಿನಲ್ಲಿ ಅವರು ನಾಟಿ ಮಾಡಿಕೊಂಡಾಗ ಅವರ ಜಮೀನಿಗೆ ಏನು ನಾಟಿ ಮಾಡಲಿಕ್ಕೆ ಕೂಲಿ ವೆಚ್ಚ ಏನು ಬರುತ್ತೆ ಹಾಗೂ ಸಾಮಗ್ರಿ ವೆಚ್ಚ ಏನು ಬರುತ್ತೆ ಇದನ್ನು ನಾವು ಈ ಯೋಜನೆ ಮುಖಾಂತರ ರೈತರಿಗೆ ಪಾವತಿ ಮಾಡ್ತೇವೆ. ಇದಕ್ಕೆ ರೈತರು ಮುಖ್ಯವಾಗಿ ಜಾಬ್ ಕಾರ್ಡ್ ಅನ್ನು ಹೊಂದಿರಬೇಕಾಗ್ತದೆ. ಇದರಲ್ಲಿ ಈಗ ಪ್ರತಿ ದಿನಕ್ಕೆ ಕೂಲಿ ಮೊತ್ತ ಅನ್ನೋದು 379 ರೂಪಾಯಿ ಇದೆ. ಹಾಗೆ ರೈತರಿಗೆ 379 ರೂಪಾಯಿ ಹಾಗೆ ನಮ್ಮ ಒಂದು ಎಸ್ಆರ್ ರೇಟ್ಸ್ ಇದೆ, ಡಿಪಾರ್ಟ್ಮೆಂಟ್ದು ಡಾಟಾ ಶೀಟ್ ಇದೆ, ಇದರಂತೆ ಅನ್ವಯ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ರೈತರಿಗೆ ಸಹಾಯಧನವನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೇವೆ. ಈ ಒಂದು ಯೋಜನೆಯಲ್ಲಿ ನಾವು ಅಡಿಕೆ ತೋಟ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದರೆ ಅಥವಾ ವಿಸ್ತರಣೆ ಮಾಡಬೇಕು ಅಂತ ಹೇಳಿದರೆ ಕೃಷಿಕರು ಏನು ಮಾಡಬೇಕಾಗುತ್ತೆ ಪ್ರಾರಂಭದಲ್ಲಿ? ಮುಖ್ಯವಾಗಿ ಇದರಲ್ಲಿ ರೈತರು ಅರ್ಹ ಫಲಾನುಭವಿಗಳು ಏನು ಅವರಿಗೆ ಏನು ಅರ್ಹತೆ ಇರಬೇಕು ಅಂದರೆ ರೈತರಿಗೆ PPL ಕಾರ್ಡ್ ಇದ್ದರೆ ಅವರು ಅರ್ಹರಿರ್ತಾರೆ, ಇಲ್ಲ SC/ST ಬೆನಿಫಿಷಿಯರೀಸ್ ಆಗಿರಬೇಕು. ಈಗ ಕೆಲವರು APL ಇರ್ತಾರೆ, APL ಇದ್ದ ಸಂದರ್ಭದಲ್ಲಿ ಅವರಿಗೆ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ ಇರಬೇಕು. ಹಾಗಿದ್ದಲ್ಲಿ ನಾವು ಅವರನ್ನು ಕೂಡ ಕ್ರಿಯೋಜನೆಗೆ ಹೆಸರು ಸೇರಿಸಿಕೊಂಡು ಈ ಯೋಜನೆಯಲ್ಲಿ ಫಲಾನುಭವಿಯಾಗಿ ಅವ್ರನ್ನ ನಾವು ಸೇರಿಸ್ಕೊಳ್ತೇವೆ. ನಂತರದಲ್ಲಿ ಕ್ರಿಯೋಜನೆಯಲ್ಲಿ ಅನುಮೋದನೆ ಆದ ಮೇಲೆ ನಮ್ಮ ಕಚೇರಿಗೆ ಅವರು ದಾಖಲಾತಿಗಳನ್ನ ಸಲ್ಲಿಸಿದ ಮೇಲೆ ನಾವು ಅವರಿಗೆ ವರ್ಕ್ ID ಅಂತ ಕ್ರಿಯೇಟ್ ಮಾಡ್ತೀವಿ. ವರ್ಕ್ ID ಕ್ರಿಯೇಟ್ ಆದಮೇಲೆ ರೈತರು ತಮ್ಮ ಜಮೀನಿನಲ್ಲಿ ನಾಟಿ ಮಾಡಿಕೊಳ್ಬೇಕು. ನಾಟಿ ಮಾಡಿಕೊಂಡಾಗ ನಮ್ಮ ಇಲಾಖೆ ಅಧಿಕಾರಿಗಳು ಅಲ್ಲಿ ಪ್ರೀ ಇನ್ಸ್ಪೆಕ್ಷನ್ ಇರ್ಬೋದು, ಮತ್ತೆ ನಾಟಿ ಮಾಡುವಂತ ಸಂದರ್ಭದಲ್ಲಿ ಬಂದು ಫೋಟೋ ಮಾಡೋದು ಅಂತಿರ್ಬೋದು, ನಾಟಿ ಮಾಡಿದ್ಮೇಲೆ ಬಂದು ಫೋಟೋ ಮಾಡ್ತಾರೆ. ಸೊ ಇದಾದ್ಮೇಲೆ ಅವರಿಗೆ ನಾವು ಸಹಾಯಧನವನ್ನ ಪಾವತಿ ಮಾಡ್ತೇವೆ. ಹೀಗೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆಯೋ ಈ ಒಂದು ಯೋಜನೆಯ ಅಡಿಯಲ್ಲಿಯೂ ಕೂಡ ಅಡಿಕೆ ತೋಟಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಅಥವಾ ಹೊಸದಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಇದರ ಸದ್ಬಳಕೆಯನ್ನು ನಮ್ಮ ಕೇಳುಗರು ಹಾಗೂ ಸಾಮಾನ್ಯ ಕೃಷಿಕರು ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಅಡಿಕೆ ತೋಟವನ್ನು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಅದರ ಕಳೆ ನಿರ್ವಹಣೆ ಆಗಿರ್ಬೋದು, ನೀರಾವರಿ ನಿರ್ವಹಣೆ ಆಗಿರ್ಬೋದು, ಮತ್ತು ಈ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಮತ್ತು ಕೊಯ್ಲಾಗಿರ್ಬೋದು, ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಏನೆಲ್ಲ ಸೇವಾ ಸೌಲಭ್ಯಗಳು ಸಿಗುತ್ತೆ? ಬಹಳ ಮುಖ್ಯವಾಗಿ ಈಗ ಕೃಷಿ ಕಾರ್ಮಿಕರು ಕಡಿಮೆ ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ಯಾಂತ್ರೀಕರಣಕ್ಕೆ ಹೆಚ್ಚು ಒತ್ತನ್ನು ಇಲಾಖೆಗಳು ಕೂಡ ನೀಡ್ತಾ ಇದ್ದಾವೆ. ಯಾವೆಲ್ಲ ಯಂತ್ರಗಳನ್ನು ಬಳಕೆ ಮಾಡಲಿಕ್ಕೆ ಕೊಂಡುಕೊಳ್ಳಿಕ್ಕೆ ಇಲ್ಲಿ ಅವಕಾಶಗಳಿದ್ದಾವೆ? ಹೌದು, ಈಗ ನಮ್ಮ ಇಲಾಖೆಯಿಂದ ಕೇಂದ್ರ ಪುರಸ್ಕೃತ ಯೋಜನೆ ಒಂದಿದೆ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಅಂತ. ಇದರಲ್ಲಿ ನಾವು ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಕೆಲವು ಯಂತ್ರೋಪಕರಣಗಳನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ರೈತರಿಗೆ ಏನು ಅರ್ಹತೆ ಇರಬೇಕು ಅಂದರೆ ಜನರಲ್ ಆದರೂ ಆಯಿತು, ಎಸ್ಸಿ ಎಸ್ಟಿ ಬೆನಿಫಿಷಿಯರೀಸ್ ಆದರೂ ಆಯಿತು, ತಮ್ಮ ಹೆಸರಲ್ಲಿ ಪಹಣಿ ಇರಬೇಕು. ಪಹಣಿ ಇರಬೇಕು, ನಂತರದಲ್ಲಿ ಅವರು ಈಗ ಜನರಲ್ ಬೆನಿಫಿಷಿಯರೀಸ್ ಆದರೆ ಅವರಿಗೆ 40% ಸಹಾಯಧನದಲ್ಲಿ ನಾವು ಯಂತ್ರೋಪಕರಣಗಳನ್ನ ಕೊಡ್ತೇವೆ. ಎಸ್ಸಿ ಎಸ್ಟಿ ಫಲಾನುಭವಿಗಳೇ ಆದರೆ ಅವರಿಗೆ 50% ಸಹಾಯಧನದಲ್ಲಿ ನಾವು ಯಂತ್ರೋಪಕರಣಗಳನ್ನ ಕೊಡ್ತೇವೆ. ಇನ್ನು ಮುಖ್ಯವಾಗಿ ಮಹಿಳೆ ಫಲಾನುಭವಿಗಳು ಯಾವುದೇ ವರ್ಗ ಆದರೂ ಅವರಿಗೆ 50% ಸಹಾಯಧನದಲ್ಲಿ ನಾವು ಯಂತ್ರೋಪಕರಣಗಳನ್ನ ವಿತರಿಸುತ್ತಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಈಗ ರೈತರು ಜಮೀನಿನಲ್ಲಿ ನಾಟಿ ಮಾಡಿಕೊಳ್ಳುವಾಗ ಅವರಿಗೆ ಡಿಗ್ಗರ್ನ ಅವಶ್ಯಕತೆ ಇರ್ತದೆ ಗುಂಡಿ ತೆಗಿಲಿಕ್ಕೆ. ಸೊ ಡಿಗ್ಗರ್ ಕೂಡ ನಮ್ಮಲ್ಲಿ ಸಬ್ಸಿಡಿಗೆ ಇದೆ. ನಂತರದಲ್ಲಿ ರೈತರು ಕೊಯ್ಲು ಮಾಡಲಿಕ್ಕೆ ಅಡಿಕೆ ದೋಟಿಗಳ ಅವಶ್ಯಕತೆ ಇದೆ. ಈಗ ಅಡಿಕೆ ಕೊಯ್ಲು ಮಾಡಲಿಕ್ಕೆ ತುಂಬ ಕಷ್ಟಕರ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ಈ ದೋಟಿ ಒಂದು ಒಳ್ಳೆಯ ವಿನೂತನ ತಂತ್ರಜ್ಞಾನ ಅಂತಲೇ ಹೇಳ್ಬೋದು ನಾವು. ಸೊ ಈ ದೋಟಿಗೆ ಸಹಾಯಧನ ಕೂಡ ರೈತರಿಗೆ ನಮ್ಮ ಇಲಾಖೆಯಲ್ಲಿ ಸಿಗ್ತದೆ. ನಂತರದಲ್ಲಿ ಅಡಿಕೆ ಸುಲಿಯ ಯಂತ್ರಗಳಿಗೂ ಕೂಡ ಇಲಾಖೆಯಲ್ಲಿ ಸಹಾಯಧನ ಇದೆ. ಅದಲ್ಲದೆ ಪಾಲಿಷರ್ ಇರ್ಬೋದು, ಇಲ್ಲ ಬಾಯ್ಲರ್ ಇರ್ಬೋದು, ಇಲ್ಲ ಅಡಿಕೆ ಪ್ರೊಸೆಸಿಂಗ್ ಯೂನಿಟ್, ಏನು ಪ್ರಾಥಮಿಕ ಸಂಸ್ಕರಣಾ ಘಟಕ ಅಂತ ರೈತರು ಏನಾದರೂ ಸೆಟಪ್ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡಿಕೊಳ್ಳುವ ಒಂದು ಆಸಕ್ತಿ ಇದ್ದರೆ ಅವರಿಗೂ ಕೂಡ ಇನ್ನೊಂದು ನಮ್ಮ ಇಲಾಖೆ ಯೋಜನೆ ಇದೆ, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ. ಇದರಲ್ಲಿ ಒಂದು ಹತ್ರ ನಮಗೆ 10-12 ಲಕ್ಷದವರೆಗೆ ಸಹಾಯಧನ ಕೊಡೋ ಅವಕಾಶ ಇದೆ. ಸೊ ಇದರಲ್ಲಿ ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ರೈತರು ಈ ಸಹಾಯಧನ ಏನು ದೊಡ್ಡ ಮೊತ್ತದ ಸಹಾಯಧನವನ್ನು ಪಡಿಬೇಕಾದ್ರೆ ಇದು ಬ್ಯಾಕ್ ಎಂಡೆಡ್ ಸಬ್ಸಿಡಿ ಇರುತ್ತೆ. ರೈತರು ಮುಖ್ಯವಾಗಿ ಇದಕ್ಕೆ ಬ್ಯಾಂಕಿಂದ ಲೋನ್ ಪಡ್ಕೊಳ್ಬೇಕಾಗ್ತದೆ. ನಂತರದಿಂದ ನಮ್ಮ ಇಲಾಖೆಯಿಂದ ಸಬ್ಸಿಡಿನ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂದರೆ ಲೋನ್ ಖಾತೆಗೆ ನಾವು ಜಮೆಯನ್ನು ಮಾಡ್ತೇವೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ರೈತರು ಏನಾದರೂ ನಾನು ಅಡಿಕೆಯನ್ನು ಸಂಸ್ಕರಣೆ ಮಾಡ್ತೇನೆ ಅಂತ ಇದ್ರೆ ಅವರು ಕೂಡ ನಮ್ಮ ಹತ್ತಿರದ ತೋಟಗಾರಿಕಾ ಇಲಾಖೆಗಳಿಗೆ ಸಂಪರ್ಕ ಮಾಡಬಹುದಾಗಿದೆ. ಇನ್ನು ಹನಿ ನೀರಾವರಿ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ ಅಲ್ವಾ? ಹೌದು ಹೌದು ಸರ್, ನಾನು ಈಗಾಗಲೇ ತಿಳಿಸ್ದಂಗೆ ಹನಿ ನೀರಾವರಿ ಯೋಜನೆಯಡಿ ನಮ್ಮ ಇಲಾಖೆಯಲ್ಲಿ 90% ಸಹಾಯಧನ ಇದೆ. ಇದೇ ಎಲ್ಲಾ ವರ್ಗದ ರೈತರಿಗೆ, ಜನರಲ್ ಆಗಲಿ ಎಸ್ಸಿ ಎಸ್ಟಿ ಆಗಲಿ ಎಲ್ಲ ವರ್ಗದ ರೈತರಿಗೆ 90% ಸಹಾಯಧನದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಳ್ಳಬಹುದು. ಅಡಿಕೆ ಬೆಳೆಗೆ ಹನಿ ನೀರಾವರಿ ಪದ್ಧತಿ ಅತಿ ಹೆಚ್ಚು ಉಪಯುಕ್ತವಾಗಿದೆ. ನಾವು ಬೇರೆ ನೀರು ಆಯಿ ನೀರು ಬಿಡೋದಾಗಲಿ ಇಲ್ಲ ನೀರು ಬೇರೆ ಸ್ಪಿಂಕ್ಲರ್ ಮುಖಾಂತರ ಕೊಡೋದಾಗಲಿ ಇದರಲ್ಲಿ ನೀರಿನ ವೇಸ್ಟೇಜ್ ಜಾಸ್ತಿ ಆಗ್ತದೆ. ಹಾಗೂ ನಮ್ಮ ರೂಟ್ ಝೋನ್ ಅಂತ ಏನು ಹೇಳ್ತೇವೆ ನಾವು ಅಡಿಕೆಯ ಬೆಳೆಯ ಬೇರು ಭಾಗ ಏನಿದೆ ಅದಕ್ಕೆ ಕರೆಕ್ಟಾಗಿ ನೀರು ಸಿಗುವಂಥ ಚಾನ್ಸಸ್ ಕಡಿಮೆ ಇರ್ತದೆ. ಹಾಗಾಗಿ ನಾವು ಹನಿ ನೀರಾವರಿ ಪದ್ಧತಿ ಬಳಸ್ಕೊಂಡಲ್ಲಿ ಅತಿ ಹೆಚ್ಚಾಗಿ ರೈತರು ತಮ್ಮ ಫಸಲನ್ನು ಕೂಡ ಪಡಿಬೋದಾಗಿದೆ, ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಇದು ಈ ಅಡಿಕೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅಂತ ಅಂದಾಗ ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ನಮ್ಮ ಕೃಷಿಕರು ಇಷ್ಟಪಡೋದಿಲ್ಲ. ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ. ಈ ನಿಟ್ಟಿನಲ್ಲಿ ಸಾವಯವ ಗೊಬ್ಬರ ಏನಾದರೂ ಇಲಾಖೆ ವತಿಯಿಂದ ದೊರೆಯುತ್ತೆ? ಹೌದು, ಈಗ ನಮ್ಮ ಇಲಾಖೆಯಲ್ಲಿ S11 ಯೋಜನೆಯಡಿ ಅಂದರೆ ರಾಜ್ಯ ವಲಯ ಯೋಜನೆಯಡಿ ಸಮಗ್ರ ಕೀಟ ಮತ್ತು ರೋಗ ನಿಯಂತ್ರಣ ಯೋಜನೆ ಅನ್ನೋ ಒಂದು ಕಾರ್ಯಕ್ರಮ ಇರ್ತದೆ. ಇದರಲ್ಲಿ ನಾವು ರೈತರಿಗೆ ನಮ್ಮ ಇಲಾಖಾ ಪ್ರಯೋಗಶಾಲೆಗಳೇ ಇರ್ಬೋದು, ಇಲ್ಲ ನಮ್ಮ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅವರು ಡೆವಲಪ್ ಮಾಡಿರುವಂತಹ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಏನಿದೆ ಇದನ್ನು ರೈತರಿಗೆ ನಾವು ಉಚಿತವಾಗಿ ನೀಡ್ತೇವೆ. ಇದನ್ನು ಹೇಗೆ ಬಳಕೆ ಮಾಡೋದು, ಇದನ್ನು ಯಾವ ಥರ ಬಳಸೋದು, ಹೇಗೆ ಅದನ್ನು ಡ್ರಿಪ್ ಮುಖಾಂತರ ಕೊಡೋದು, ಇದ್ರ ಬಗ್ಗೆ ಎಲ್ಲ ನಾವು ಸಂಕ್ಷಿಪ್ತವಾಗಿ ರೈತರಿಗೆ ಮಾಹಿತಿಯನ್ನು ಕೊಡ್ತೇವೆ. ಸೊ ರೈತರು ಇದೇನಾದರೂ ಸಾವಯವ ಗೊಬ್ಬರಗಳ ಅವಶ್ಯಕತೆ ಇದ್ದರೆ ಅದಕ್ಕೂ ಕೂಡ ನಮ್ಮ ಇಲಾಖೆನ ಸಂಪರ್ಕ ಮಾಡ್ಬೋದು. ಇನ್ನು ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಅಡಿಕೆ ಬೆಳೆಯನ್ನ ಈ ಚಳಿಗಾಲದಲ್ಲಿ ನಿರ್ವಹಣೆ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಡಿಕೆ ಬೆಳೆ ಒಂದು ಸೋಮಾರಿ ಬೆಳೆ ಅಂತೂ ಅಲ್ಲ, ಇದನ್ನ ನಾವು ಎಲ್ಲಾ ಸೀಸನ್ ಅಲ್ಲೂ ನಾವು ನಿರ್ವಹಣೆ ಮಾಡಲೇಬೇಕಾಗ್ತದೆ. ಹಾಗಾಗಿ ಬೇಸಿಗೆಗಾಲಕ್ಕೆ ಪ್ರಿಪೇರ್ಡ್ನೆಸ್ ಮಾಡಿಕೊಳ್ಳೂ ಬೇಕಾಗ್ತದೆ, ಹಾಗೆ ಚಳಿಗಾಲದಲ್ಲಿ ಬೇಕಾದ ಕೆಲವು ನಿರ್ವಹಣೆ ಕ್ರಮಗಳನ್ನು ಕೂಡ ಅತಿ ಮುಖ್ಯವಾಗಿ ಮಾಡಬೇಕಾಗ್ತದೆ. ಈಗ ರೈತರು ಚಳಿಗಾಲದಲ್ಲಿ ಸರಿಯಾಗಿ ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಮತ್ತು ತಮ್ಮ ತೋಟದ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಫಸಲು, ಈಗ ಹಿಂಗಾರ ಬಂದ್ರೇ ಒಳ್ಳೆಯ ಫಸಲು ಬರೋದು. ಹಾಗಾಗಿ ಈ ಚಳಿಗಾಲದ ನಿರ್ವಹಣೆ ಅತಿ ಮುಖ್ಯ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಅಡಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ, ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ನನ್ನ ಸಂಪರ್ಕ ಮಾಡೋದಾದರೆ ನನ್ನ ಮೊಬೈಲ್ ಸಂಖ್ಯೆ ಈ ಥರ ಇರ್ತದೆ, 8762622424. ಸೊ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 8762622424. ಅದಲ್ಲದೆ ನಮ್ಮ ಹಾಸನ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಬಂದು ಬಿಎಂ ರಸ್ತೆ ಹಾಸನದಲ್ಲಿ ಕೃಷ್ಣ ಹೋಟ್ಲು ಮುಂಭಾಗದಲ್ಲಿ SJP ಪಾರ್ಕ್ನೊಳಗೆ ಇರ್ತದೆ. ನಮ್ಮ ತಾಲೂಕಿನ ರೈತರು ಅಥವಾ ಯಾವುದೇ ರೈತರು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಬಹುದು. ಅದು ಅಲ್ಲದೆ ಎಲ್ಲ ತಾಲೂಕಿನಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಇರ್ತದೆ. ರೈತರು ಖುದ್ದಾಗಿ ಈ ಕಚೇರಿಗಳಿಗೆ ಹೋಗಿ ಅಲ್ಲಿ ತಾಂತ್ರಿಕ ಮಾಹಿತಿಗಳನ್ನು ಪಡೆಯೋದಲ್ಲದೆ ಸಹಾಯಧನದ ಮಾಹಿತಿ ಕೂಡ ಪಡಿಬಹುದು, ಹಾಗೂ ಇತರೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದಾದರೂ ಕೂಡ ಇಲಾಖೆಯ ಕಚೇರಿಗಳನ್ನ ಸಂಪರ್ಕ ಮಾಡಬಹುದಾಗಿದೆ. ನಿಮಗೆ ಸಂಪರ್ಕ ಮಾಡಲಿಕ್ಕೆ ಫೋನ್ ಮೂಲಕ ಯಾವ ಸಮಯ ಸೂಕ್ತವಾದದ್ದು? ಕಚೇರಿ ಸಮಯದಲ್ಲಿ ಮಾಡಿದರೆ ಒಳ್ಳೆಯದಿರ್ತದೆ. ಒಳ್ಳೆಯದು ಸರ್. ಇದುವರೆಗೆ ಇವತ್ತಿನ ಸಂಚಿಕೆಯಲ್ಲಿ ಈ ಚಳಿಗಾಲದಲ್ಲಿ ಅಡಿಕೆ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಚಳಿಗಾಲದಲ್ಲಿ ಅಡಿಕೆ ತೋಟಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಚಳಿಗಾಲದ ಪ್ರಮುಖ ತರಕಾರಿ ಬೆಳೆಗಳು ಹಾಗೂ ಅವುಗಳ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ಕೆ ನಟರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ಕೀಟಪೀಡೆಗಳ ಹತೋಟಿಗೆ ಜೈವಿಕ ನಿಯಂತ್ರಣ ಕ್ರಮಗಳು ಈ ಕುರಿತಂತಹ ವಿಚಾರಗಳನ್ನು ನೋಡೋಣ. ಒಂದು ಜೀವಿಯನ್ನ ಹತೋಟಿ ಮಾಡಲು ಮತ್ತೊಂದು ಜೀವಿಯನ್ನ ಉಪಯೋಗಿಸುವ ವಿಧಾನವೇ ಜೈವಿಕ ಕ್ರಮ. ಈ ವಿಧಾನವು ಹೊಸದೇನಲ್ಲ. ಅನಾದಿಕಾಲದಿಂದಲೂ ಮಾನವನು ಇಲಿಗಳ ಹತೋಟಿಗಾಗಿ ಬೆಕ್ಕನ್ನ ಉಪಯೋಗಿಸುತ್ತಾ ಬಂದಿರುವ ಉದಾಹರಣೆ ಎಲ್ರಿಗೂ ಗೊತ್ತಿದೆ. ಅದರಂತೆಯೇ ಬೆಳೆಗಳಿಗೆ ತಗಲುವ ಕೀಟಗಳ ಹತೋಟಿಗಾಗಿ ಸಹ ಜೈವಿಕ ಕ್ರಮಗಳನ್ನು ಸುಮಾರು 3 ದಶಕಗಳಿಂದ ಈಚೆಗೆ ಯಶಸ್ವಿಯಾಗಿ ಅಳವಡಿಸಿಕೊಂಡು ಬರಲಾಗ್ತಾ ಇದೆ. ಇದು ಪರಿಸರ ಸ್ನೇಹಿ, ಸುರಕ್ಷಿತ ಹಾಗೂ ಲಾಭಕರವಾದಂತಹ ಕ್ರಮ. ಹಿಪ್ಪು ನೇರಳೆಯಲ್ಲಿ ಬೂಸ್ಟ್ ತಿಗಣೆ, ಪಪ್ಪಾಯಿ ಬೂಸ್ಟ್ ತಿಗಣೆ, ಎಲೆ ಸುರುಳಿ ಕೀಟ ಹಾಗೂ ಕಂಬಳಿ ಹುಳು